ಪರಿಕ್ಲೋರಿಯಾ ವರೈಜೆ ಎಂಬ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಈ ರೋಗನು ಗಾಳಿಯ ಮುಖಾಂತರವೂ ಕೂಡ ಹರಡುತ್ತದೆ. ಬಾಧೆಗೆ ಒಳಗಾದ ಭತ್ತದ ಭಾಗಗಳ ಮುಖಾಂತರ ಹರಡುತ್ತೆ ಮತ್ತು ಬೀಜದ ಮುಖಾಂತರವೂ ಕೂಡ ಹರಡುತ್ತದೆ. ನೀರಿನ ಮುಖಾಂತರವೂ ಕೂಡ ಹರಡುತ್ತದೆ. ಈ ರೋಗಾಣುಗಳು ಭತ್ತದ ಜಾತಿಯ ಸಸ್ಯಗಳಲ್ಲಿ ಗದ್ದೆಯ ಸುತ್ತಲೂ ಇರುವ ಸಸ್ಯಗಳ ಮುಖಾಂತರ ಕೂಡ ಹರಡುತ್ತದೆ. ಮತ್ತು ಈ ರೋಗದ ಸಮಗ್ರ ನಿರ್ವಹಣೆ ಯಾತರನಾಗಿ ಅಂತಂದ್ರೆ, ಬಿತ್ತನೆ ಬೀಜಗಳನ್ನ ರೋಗವಿಲ್ಲದಂತ ಪ್ರದೇಶದಿಂದ ಸಂಗ್ರಹಿಸಿ ಬಿತ್ತನೆ ಮಾಡಬೇಕು. ಮತ್ತು ಈಗಾಗಲೇ ಹೇಳಿದ ಹಾಗೆ ಇದು ಬೀಜದ ಮುಖಾಂತರ ಕೂಡ ಬರೋದ್ರಿಂದ ಬೀಜೋಪಚಾರ ಮಾಡಬೇಕಾಗುತ್ತದೆ. ಅದಕ್ಕೆ ನಾವು ಕಾರ್ಬೆಂಡೆಜಮ್ ಶಿಲೀಂಧ್ರ ನಾಶಕವನ್ನು ಬಳಕೆ ಮಾಡಬೇಕಾಗುತ್ತದೆ. ಅದು ಪ್ರತಿ ಕೆಜಿಗೆ 2 ಗ್ರಾಂದಂತೆ ನಾವು ಬೀಜೋಪಚಾರ ಮಾಡಿದ್ದೇ ಆದರೆ ಮೊಳಕೆಯಿಂದ ಸಸಿಗಳ ಹಂತದವರೆಗೆ ಎಲೆಬೆಂಕಿ ರೋಗವನ್ನು ಹತೋಟಿ ಮಾಡಬಹುದು. ಅದೇ ತರನಾಗಿ ರೋಗ ನಿರೋಧಕ ತಳಿ ಬಳಕೆ ಕೂಡ ಅವಶ್ಯಕ. ಯಾಕಂದ್ರೆ ರೋಗ ನಿರೋಧಕ ತಳಿಗಳನ್ನ ಬಳಕೆ ಮಾಡೋದ್ರಿಂದ ನಮಗೆ ಖರ್ಚು ಕೂಡ ಕಡಿಮೆ ಆಗ್ತದೆ ಮತ್ತು ಅಧಿಕ ಇಳುವರಿ ಕೊಡುವಂತ ತಳಿಗಳಿಗೂ ಆಗಿರುತ್ತವೆ. ಅವು ಯಾವು ಅಂತಂದ್ರೆ ತುಂಗ PUBM A2, IT7191, CTH1, CTH3, BKB ಮತ್ತು KPR1 ಇಂತ ತಳಿಗಳನ್ನ ಕೊಡಗಿನ ಭಾಗದಲ್ಲಿ ಉಪಯೋಗಿಸುವುದರಿಂದ ಈ ರೋಗ ತುತ್ತಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಶಿಫಾರಸು ಪಡಿಸಿದ ಸಾರಜನಕ ಗೊಬ್ಬರ ಬಳಕೆ ಕೂಡ ಅವಶ್ಯಕ. ಅತಿ ಹೆಚ್ಚು ಸಾರಜನಕ ಗದ್ದೆಯಲ್ಲಿ ಹಾಕುವುದರಿಂದ ಕೂಡ ಆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೊರಟೋಗುತ್ತೆ ಮತ್ತು ಬಹಳಷ್ಟು ರೋಗಕ್ಕೆ ತುತ್ತಾಗುವಂತ ಚಾನ್ಸಸ್ಸು ಇರುತ್ತೆ. ಮತ್ತು ಅದೇ ತರನಾಗಿ ಅಧಿಕ ಹಸಿರು ಎಲೆ ಗೊಬ್ಬರ ಬಳಕೆ ಕೂಡ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಒಳ್ಳೆಯ ಒಂದು ಸದೃಢವಾದಂತಹ ಸಸಿಗಳಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಬದುನಲ್ಲಿ ಸುತ್ತಲೂ ಇರುವಂತಹ ಹುಲ್ಲು ಜಾತಿಯ ಕಳೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಯಾಕಂದ್ರೆ ಈ ರೋಗಾಣು ಹುಲ್ಲು ಜಾತಿಯಲ್ಲೂ ಕೂಡ ಜೀವಿಸುತ್ತದೆ. ಆ ಉದ್ದೇಶಕ್ಕೆ ಅದನ್ನು ತೆಗೆದುಹಾಕಬೇಕಾಗುತ್ತದೆ. ಇದೆಲ್ಲ ಸಮಗ್ರ ನಿರ್ವಹಣೆ. ನಂತರ ಅದೇ ತರನಾಗಿ ಎರಡನೇದಾಗಿ ಕಂದು ಚುಕ್ಕೆ ರೋಗ ಕೂಡ ಕಂಡು ಬರ್ತದೆ. ಈ ರೋಗದ ಲಕ್ಷಣ ಏನು ಅಂತಂದ್ರೆ, ಎಲೆ ಹೊದಿಕೆ ಮತ್ತು ಕಾಲಿನ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ತವೆ. ಚುಕ್ಕೆಗಳು ಮೊಟ್ಟೆಯಾಕಾರ ಅಂದಿರುತ್ತವೆ. ಚುಕ್ಕೆಗಳು ಸುಮಾರು 1 ಸೆಂಟಿಮೀಟರ್ನಷ್ಟು ಉದ್ದವಾಗಿರುತ್ತವೆ. ಚುಕ್ಕೆಗಳ ಮಧ್ಯಭಾಗದಲ್ಲಿ ಬೂದಿ ಬಣ್ಣ ಅಥವಾ ಬಿಳಿ ಬಣ್ಣವನ್ನು ಹೊಂದಿರುತ್ತವೆ. ಕಾಳುಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಇದೆಲ್ಲ ಈ ರೋಗದ ಲಕ್ಷಣಗಳು. ರೋಗಾಣು ಮತ್ತು ಹರಡುವಿಕೆ ಹೇಗೆ ಅಂತ ಕೇಳಿದ್ರೆ, ಈ ಒಂದು ಕಂದು ಚುಕ್ಕೆ ರೋಗವನ್ನು ಬಾಧಿಸುವಂತಹ ಶಿಲೀಂಧ್ರ ಯಾವುದು ಅಂತಂದ್ರೆ, ಹೆಲ್ಮಂಥೋಸ್ಪೋರಿಯಂ ಒರೈಸೆ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಈ ರೋಗಾಣು ಬಾಧೆಯಾದ ಬೀಜವನ್ನು ಉಪಯೋಗಿಸುವುದರಿಂದ ಹರಡುತ್ತದೆ ಮತ್ತು ಬಾಧೆಯಾದ ಭತ್ತದ ಗಿಡದ ಕೋಶದಲ್ಲಿ ಇದ್ದು ಬೆಳೆಯ ನಂತರ ಭೂಮಿಯಲ್ಲಿ ಜೀವಿಸುತ್ತದೆ. ನಂತರ ಬೆಳೆಯನ್ನು ಬೆಳೆಯುವ ಸಮಯದಲ್ಲಿ ಈ ರೋಗಾಣು ಹರಡಿ ಬಾಧಿಸುತ್ತದೆ. ಈ ರೋಗಾಣು ಮಣ್ಣಿನಲ್ಲಿ 28 ತಿಂಗಳವರೆಗೆ ಜೀವಿಸುತ್ತದೆ. ಅಂದ್ರೆ 2 ವರ್ಷದವರೆಗೂ ಕೂಡ ಭೂಮಿಯಲ್ಲಿ ಜೀವಿಸುತ್ತದೆ. ಬದುವಿನ ಸುತ್ತಲೂ ಇರುವ ಕಳೆಗಳ ಮೇಲೆ ವಾಸಿಸಿ ಭೇದಿಸಿ ಜೀವಿಸುತ್ತದೆ. ನಂತರ ಭತ್ತದ ಗದ್ದೆಗೆ ಬಾಧಿಸುತ್ತದೆ. ರೋಗರಹಿತ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ಭತ್ತದ ಬೆಳೆಯ ಗದ್ದೆಯನ್ನ ಕಾಲುವೆ ಪದ್ಧತಿಯನ್ನು ಅನುಸರಿಸಬೇಕು. ನಾ ಈಗ ಆಲ್ರೆಡಿ ಹೇಳಿದಂತೆ ಈ ಜೀವಾಣುಗಳು 2 ವರ್ಷ ಭೂಮಿಯಲ್ಲಿ ಇರುವುದರಿಂದ ನಾವು ಕಾಲುವೆ ಪದ್ಧತಿಯನ್ನು ಅನುಸರಿಸಿದ ಬೇರೆ ಬೆಳೆಯನ್ನು ಬೆಳೆದಾಗ ಈ ರೋಗಾಣುಗಳು ಸತ್ತು ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಆ ಉದ್ದೇಶಕ್ಕೆ ಕಾಲುವೆ ಪದ್ಧತಿಯನ್ನು ಅನುಸರಿಸಬೇಕು ಮತ್ತು ಥೈರಾಮ್ ಅಥವಾ ಕ್ಯಾಪ್ಟಾನ್ ಎಂಬ ಶಿಲೀಂಧ್ರ ನಾಶಕ ಪ್ರತಿ ಕೆಜಿಗೆ 4 ಗ್ರಾಂದಂತೆ ಬೀಜೋಪಚಾರ ಮಾಡುವುದರಿಂದ ಈ ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಮತ್ತು ಸಸಿ ಮಡಿಯಲ್ಲಿ ಮತ್ತು ನಾಟಿ ಮಾಡಿದ ಗದ್ದೆಯಲ್ಲಿ ಈ ರೋಗದ ಲಕ್ಷಣಗಳು ಕಾಣಿಸಿದಾಗ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಎಡಿಪಿನೋಪಾಸ್ ಅಥವಾ 2 ಗ್ರಾಂ ಮ್ಯಾನ್ಕೋಜಬ್ ಎಂಬ ಶಿಲೀಂಧ್ರ ನಾಶಕವನ್ನು ಸಿಂಪರಣೆ ಮಾಡುವುದರಿಂದ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಮೂರನೇದಾಗಿ ಊದುಬತ್ತಿ ರೋಗ. ಈ ಊದುಬತ್ತಿ ರೋಗದ ಲಕ್ಷಣಗಳು ಯಾವುವು ಅಂತಂದ್ರೆ, ರೋಗ ಪೀಡಿತ ಸಸ್ಯಗಳು ಸಾಮಾನ್ಯವಾಗಿ ಗಿಡ್ಡವಾಗಿರುತ್ತವೆ ಮತ್ತು ತೆನೆಗಳ ಬದಲು ಊದುಬತ್ತಿಯಂತೆ ಕಡ್ಡಿಯು ಹೊರಬರುತ್ತದೆ. ಇಂಥ ತೆನೆಗಳು ಕಾಳಾಗುವುದಿಲ್ಲ. ಇದರ ಬದಲು ಶಿಲೀಂಧ್ರದ ಕಪ್ಪು ಕಣಗಳು ತೆನೆಯ ಮೇಲಿರುತ್ತದೆ. ಈ ರೋಗಾಣು ಮತ್ತು ಹರಡುವಿಕೆ ಹೇಗೆ ಅಂತ ಅಂದ್ರೆ, ಇದು ಕೂಡ ಶಿಲೀಂಧ್ರದಿಂದ ಬರುವಂತಹ ರೋಗ. ಎಫಿಲಿಸ್ ವರೈಸೆ ಎಂಬ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಇದು ಕೂಡ ಬೀಜದ ಮುಖಾಂತರ ಹರಡುತ್ತದೆ. ಗದ್ದೆಯ ಬದುವಿನಲ್ಲಿ ಭತ್ತದ ಜಾತಿಯ ಕಳೆ ಬೆಳೆಗಳ ಮುಖಾಂತರ ಈ ರೋಗವು ಹರಡುತ್ತದೆ. ಈ ರೋಗದ ಸಮಗ್ರ ನಿರ್ವಹಣೆ ಯಾವ ತರನಾಗಿ ಅಂತಂದ್ರೆ, ರೋಗರಹಿತ ಪ್ರದೇಶಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಬೇಕು. ರೋಗ ಬಂದಂತ ತೆನೆಗಳನ್ನು ತೆಗೆದು ನಾಶಪಡಿಸಬೇಕು. ಅದಲ್ಲದೆ ಒಂದು ವೇಳೆ ಊದುಬತ್ತಿ ರೋಗ ಬರುವಂತಹ ಪ್ರದೇಶ ಜಾಸ್ತಿ ಇದ್ರೆ ಅಂತ ಪ್ರದೇಶದಲ್ಲಿ 50-54 ಡಿಗ್ರಿ ಸೆಲ್ಸಿಯಸ್ ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸಿ ಆಮೇಲೆ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಸೂಕ್ತ. ಅದೇ ತರನಾಗಿ ನಾಲ್ಕನೇದು ಹುಸಿ ಕಾಡಿಗೆ ರೋಗ. ಇದು ಕೂಡ ಒಂದು ಮುಖ್ಯ ರೋಗವಾಗಿದೆ. ಈ ರೋಗದ ಲಕ್ಷಣಗಳು ಏನು ಅಂತಂದ್ರೆ, ಒಂದು ತೆನೆಯಲ್ಲಿ ಕೇವಲ ಕೆಲವು ತೆನೆಗಳು ಮಾತ್ರ ರೋಗದ ಲಕ್ಷಣಗಳು ತೋರುತ್ತವೆ. ರೋಗಕ್ಕೆ ತುತ್ತಾದ ಕಾಳುಗಳು ಹಳದಿ ಅಥವಾ ದಟ್ಟ ಹಸಿರು ಬಣ್ಣದ ಉಂಡೆಗಳ ಹಾಗೆ ಮಾರ್ಪಡುತ್ತದೆ. ಇಂಥ ಉಂಡೆಗಳು ಶಿಲೀಂಧ್ರದ ಕವಚ ಮತ್ತು ಬೀಜ ಕಣಗಳನ್ನು ಹೊಂದಿರುತ್ತವೆ. ಇದು ಒಂದು ತರನಾಗಿ ಮೊದಲೇ ನಿಮಗೆ ಹಳದಿ ಇರುತ್ತೆ, ನಂತರ ಪೂರ್ಣ ಹಸಿರು ಉಂಡೆ ಆಕಾರ ನಮ್ಮ ಕಾಳುಗಳ ಮೇಲೆ ಕಂಡು ಬರುತ್ತೆ. ಅದೇ ನಮಗೆ ಹುಸಿಕಾಡಿಗೆ ರೋಗ ಅಂತ ಹೇಳ್ತೀವಿ. ಈ ರೋಗಾಣು ಮತ್ತು ಹರಡುವಿಕೆ ಹೇಗೆ ಅಂತಂದ್ರೆ, ಈ ಒಂದು ಹುಸಿಕಾಡಿಗೆ ರೋಗದ ರೋಗಾಣು ಯಾವುದು ಅಂತಂದ್ರೆ, ಇಸ್ಟಿಲಾಜಿನಿಯಾಡಿಯಾ ವೈರಿನ್ಸಿಸ್ ಎಂಬ ಶಿಲೀಂಧ್ರದಿಂದ ರೋಗ ಬರುತ್ತದೆ. ಹೂ ಮತ್ತು ಮಾಗುವ ಸಮಯದಲ್ಲಿ ಮಳೆ ಮತ್ತು ಮೋಡ ಕವಿದ ವಾತಾವರಣವಿದ್ದರೆ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತದೆ. ಮತ್ತು ಸಮಗ್ರ ನಿರ್ವಹಣೆ ಯಾವ ತರ ಅಂತಂದ್ರೆ, ಇದು ಕೂಡ ರೋಗರಹಿತ ಬೀಜಗಳನ್ನ ಬಿತ್ತನೆಗೆ ಉಪಯೋಗಿಸಬೇಕು. ಬೀಜವನ್ನ ಬಿತ್ತುವುದಕ್ಕೆ ಮೊದಲು 52°C ಉಷ್ಣಾಂಶದ ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ಒಣಗಿಸಿ ಬಿತ್ತಬೇಕು. ರೋಗ ಬಾಧಿತ ತೆನೆಗಳನ್ನು ತೆಗೆದು ಸುಟ್ಟು ಹಾಕಬೇಕು. ಬಿತ್ತುವ ಅಥವಾ ನಾಟಿ ಮಾಡುವ ಸಮಯದಲ್ಲಿ ಬೀಜವನ್ನ ಕಾರ್ಬಂಡಿಸಮ್ ಅಂತ ಹೇಳ್ತೀವಿ, 2 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಈ ರೋಗವನ್ನ ನಿಯಂತ್ರಿಸಬಹುದು. ಶಿಲೀಂಧ್ರ ನಾಶಕ ಕೂಡ ಅದೇನು ಬಹಳಷ್ಟು ಖರ್ಚಾಗುವಂತದ್ದು ಅಲ್ಲ. ಬೀಜಕ್ಕೆ ಬರೀ 2 ಗ್ರಾಂ ಪ್ರತಿ ಕೆಜಿಗೆ 25 ಕೆಜಿಗೆ 50 ಗ್ರಾಂದಷ್ಟು ಕಾರ್ಬಂಡಿಸಮ್ ಎಂಬ ಶಿಲೀಂಧ್ರ ನಾಶಕವನ್ನ ನೀಟಾಗಿ ಹಸಿಯಾದಂತ ಬೀಜಗಳಿಗೆ ಮಿಶ್ರಣ ಮಾಡಿ ಬಿತ್ತನೆ ಮಾಡುವುದು ಕೂಡ ಒಂದು ಸರಳ ಪದ್ಧತಿ. ಅದೇ ತರನಾಗಿ ಈಗ ಎಲೆ ಕವಚದ ಮಚ್ಚೆ ರೋಗ ಅಂತ ಹೇಳ್ತೀವಿ, ಅದೇ ತರನಾಗಿ ತೆನೆ ಕವಚ ಕೊಳೆ ರೋಗ. ಈ ರೋಗದ ಲಕ್ಷಣಗಳಾಗಿರ್ತದೆ ಅಂತಂದ್ರೆ, ಎಲೆ ಕವಚದ ಮಚ್ಚೆ ರೋಗ, ಎಲೆಯ ಹೊದಿಕೆಯ ಮೇಲೆ ಅಂಡಾಕಾರದ ಚುಕ್ಕೆಗಳು ಕಾಣ್ತವೆ, ಗಿಡದ ಬುಡದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಥ ಚುಕ್ಕೆಗಳು ಕೇಂದ್ರ ಭಾಗವು ಬೂದಿ ಮಿಶ್ರಿತ ಬಿಳಿ ಬಣ್ಣದಿಂದ ಕೂಡಿದ್ದು ಕಂದು ಬಣ್ಣದ ಉಂಗುರಿನಿಂದ ಆವೃತವಾಗಿರುತ್ತದೆ. ಕೆಲವೊಮ್ಮೆ ಇಂಥ ಚುಕ್ಕೆಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬಿಳಿ ಬಣ್ಣದಿಂದ ಕೂಡಿರುತ್ತವೆ, ನಂತರ ದಟ್ಟ ಕಂದು ಬಣ್ಣಕ್ಕೆ ತಿರುಗುತ್ತವೆ. ರೋಗವು ತೀವ್ರವಾದಾಗ ಎಲ್ಲ ಎಲೆಗಳು ಒಣಗುತ್ತವೆ. ಅದರ ಒಂದಕ್ಕೊಂದು ಚುಕ್ಕೆಗಳು ಕೂಡಿಕೊಂಡಾಗ ಅದು ಪೂರ್ತಿ ಎಲೆಯ ಭಾಗವನ್ನು ಆವರಿಸಿಕೊಳ್ಳುತ್ತೆ, ನಂತರ ಅದು ಪೂರ್ಣ ಎಲೆ ಒಣಗದಂಗ ಕಾಣುತ್ತೆ. ಈ ರೋಗದ ಲಕ್ಷಣ. ಮತ್ತು ಅದೇ ತರನಾಗಿ ತೆನೆ ಕವಚ ಕೊಳೆ ರೋಗ, ಇದು ತೆನೆ ಕವಚ ಅಂದ್ರೆ ತೆನೆಯ ಭಾಗದಲ್ಲಿ ಬರುವಂತಹ ರೋಗ, ತೆನೆ ಕವಚ ಕೊಳೆ ರೋಗ ಅಂತ ಹೇಳ್ತೀವಿ. ತೆನೆ ಹೊರಬರುವಾಗ ಕೊನೆ ಎಲೆಯ ಕವಚದ ಮೇಲೆ ಕಂದು ಬಣ್ಣದ ಮಚ್ಚೆಯಾಗಿ ನಂತರ ಕಪ್ಪಾಗಿ ತೆನೆ ಸ್ವಲ್ಪ ಮಾತ್ರ ಹೊರಬರುತ್ತದೆ. ಇದರಿಂದ ಕಾಳು ಕಟ್ಟದೆ ಬಿಳಿ ತೆನೆಯಾಗಿ ಇಳುವರಿ ಕಡಿಮೆಯಾಗುತ್ತದೆ. ಭತ್ತದ ನಾನಾ ಭಾಗಗಳಿಗೆ ಅಂತರ್ವ್ಯಾಪಿಯಾಗಿ ಹರಡುತ್ತದೆ. ರೋಗಾಣು ಮತ್ತು ಹರಡುವಿಕೆ ಯಾತರನಾಗಿ ಅಂತಂದ್ರೆ, ಎಲೆ ಕವಚದ ಮಚ್ಚೆ ರೋಗವು ರಜಕ್ಟೋನಿಯ ಸುಲನೆ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಅದೇ ತರನಾಗಿ ತೆನೆ ಕವಚ ಕೊಳೆ ರೋಗವು ಸ್ಯಾರೋಕ್ಲಾಡಿಯಂ ಒರೈಸೆ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ರೋಗಗಳು ಹೆಚ್ಚು ತೇವಾಂಶ, ಸಾಮಾನ್ಯ ಉಷ್ಣಾಂಶ, ನಾಟಿಯಲ್ಲಿ ಸಸಿಗಳ ಸಂಖ್ಯೆ ಹೆಚ್ಚಾದಲ್ಲಿ ಮತ್ತು ಹೆಚ್ಚು ಸಾರಜನಕ ಗೊಬ್ಬರವನ್ನು ಹಾಕಿದಾಗ ಅತಿ ವೇಗವಾಗಿ ಈ ರೋಗಗಳು ಹರಡುತ್ತವೆ. ಮತ್ತು ಸಮಗ್ರ ನಿರ್ವಹಣೆ ಯಾವತರ ಮಾಡಬೇಕು ಅಂತಂದ್ರೆ, ರೋಗಗಳು ಬರುವ ಪ್ರದೇಶದಲ್ಲಿ ನಾಟಿ ಮಾಡುವ ಮೊದಲು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಕಾರ್ಬಂಡಿಸಮ್ ಅನ್ನ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡುವುದರಿಂದ ಈ ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಗದ್ದೆಯಲ್ಲಿ ನೀರನ್ನು ಬಸಿದು ನಂತರ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬಂಡಿಸಮ್ ಅಥವಾ 1 ಮಿಲಿಲೀಟರ್ ಪ್ರೊಪಿಕೋನಾಜೋಲ್ ಶಿಲೀಂಧ್ರ ನಾಶಕವನ್ನ ಬುಡಭಾಗಕ್ಕೆ ಮತ್ತು ತೆನೆ ಕವಚದ ಕೊಳೆ ರೋಗಕ್ಕೆ ಸಿಂಪರಣೆ ಮಾಡುವುದರಿಂದ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಅವಶ್ಯವಿದ್ದಲ್ಲಿ ಮತ್ತೆ 15 ದಿನ ನಂತರ ಮತ್ತೆ ಇದೇ ಸಿಂಪರಣೆಯನ್ನ ಮುಂದುವರಿಸೋದ್ರಿಂದ ಸಮಗ್ರವಾಗಿ ಈ ರೋಗವನ್ನು ಹತೋಟಿ ಮಾಡಬಹುದು. ಇವೆಲ್ಲವೂ ಕೂಡ ನಾ ಈಗ ಆಲ್ರೆಡಿ ಹೇಳಿದ ಹಾಗೆ ಬೀಜದಿಂದ ಬರ್ತವೆ, ಮಣ್ಣಿನ ಮುಖಾಂತರ ಬರ್ತವೆ, ನೀರಿನ ಮುಖಾಂತರ ಬರ್ತವೆ ಮತ್ತು ಗಾಳಿ ಮುಖಾಂತರ ಬರ್ತವೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಭತ್ತದಲ್ಲಿ ಸಮಗ್ರ ರೋಗ ನಿರ್ವಹಣೆ ಅಂತೇಳಿ ಹೇಳ್ತೀವಿ. ಎಲ್ಲದೂ ಕೂಡಿಕೊಂಡು ಪ್ರತಿಯೊಂದಕ್ಕೂ ಬೇರೆ ಬೇರೆ ಪದ್ಧತಿಯಲ್ಲಿ ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾವು ಭತ್ತದಲ್ಲಿ ಸಮಗ್ರ ರೋಗ ನಿರ್ವಹಣೆ ಮಾಡಬೇಕಾಗುತ್ತದೆ. ಕೊಡಗಿನಲ್ಲಿ ಬರುವಂತಹ ಪ್ರಮುಖ ರೋಗಗಳು ಇವೆಲ್ಲವೂ ಕೂಡ ಶಿಲೀಂಧ್ರದಿಂದ ಬರುವಂತಹ ರೋಗಾಣುಗಳು. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅತಿ ಹೆಚ್ಚು ಬರುವಂತದ್ದು ಎಲೆ ಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ, ಕಂದು ಚುಕ್ಕೆ ರೋಗ ಮತ್ತು ಹುಸಿಕಾಡಿಗೆ ರೋಗ ಮತ್ತು ಊದುಬತ್ತಿ ರೋಗ. ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪಸರಿಸಿಕೊಂಡು ಹಾನಿಯನ್ನು ಮಾಡ್ತವೆ. ಅದಕ್ಕೆ ನಾವು ಭತ್ತದಲ್ಲಿ ಸಮಗ್ರ ರೋಗ ನಿರ್ವಹಣೆ ಅಥವಾ ಭತ್ತದ ಬೆಳೆ ನಿರ್ವಹಣೆ ಮಾಡಿದಾಗ ಒಂದು ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾವು ಏನ್ ಮಾಡಬೇಕಾಗತ್ತೆ, ಸುಧಾರಿತ ಬೇಸಾಯ ಕ್ರಮವನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ಮೊದಲನೇದಾಗಿ ಆಳವಾಗಿ ಮಾಗಿ ಉಳುಮೆ ಮಾಡುವುದು. ನಾ ಈಗ ಆಲ್ರೆಡಿ ಹೇಳಿದೆ ಪ್ರತಿಯೊಂದು ರೋಗ ನಿರ್ವಹಣೆ ಬಗ್ಗೆ. ಬಹಳಷ್ಟು ರೋಗಾಣುಗಳು ಸಸ್ಯಜನ್ಯಗಳ ಮುಖಾಂತರ ಜೀವಿಸುತ್ತಿರ್ತವೆ ಅಥವಾ ಕಳೆಗಳ ಮುಖಾಂತರ ಜೀವಿಸುತ್ತವೆ. ತಡೆಗಟ್ಟಬೇಕಾದ್ರೆ ಆಳವಾಗಿ ಮಾಗಿ ಉಳುಮೆ ಮಾಡುವುದು ಒಂದು ಸುಧಾರಿತ ಬೇಸಾಯ ಕ್ರಮದ ಪದ್ಧತಿ. ಅದೇ ತರನಾಗಿ ಹಸಿರೆಲೆ ಗೊಬ್ಬರದ ಬಳಕೆಯನ್ನ ತಪ್ಪದೇ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಇವಾಗ ನಮ್ಮ ಕೊಡಗಿನ ಭಾಗದಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಸಿಗುವುದು ಬಹಳಷ್ಟು ವಿರಳವಾಗಿದೆ. ಅದರ ಬದಲಾಗಿ ಹಸಿರೆಲೆ ಗೊಬ್ಬರದ ಬಳಕೆಯನ್ನು ತಪ್ಪದೇ ಮಾಡಬೇಕಾಗುತ್ತದೆ. ಇದನ್ನು ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದ್ರಿಂದ ಒಳ್ಳೆಯ ಸಸಿಗಳನ್ನು ನಾವು ಪಡೆಯಬಹುದು ಮತ್ತು ಒಳ್ಳೆಯ ಸಮೃದ್ಧ ಸಸಿಗಳು ಸಿಕ್ಕಾಗ ರೋಗ ನಿರೋಧಕ ಶಕ್ತಿ ಕೂಡ ಸಸಿಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಅದೇ ತರನಾಗಿ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮತ್ತು ನಾಟಿ ಮಾಡಬೇಕು. ಈಗ ದೀರ್ಘಾವಧಿ ತಳಿಗಳನ್ನು ನಾವು 2ನೇ ವಾರದಲ್ಲಿ ಮಾಡಬೇಕಾಗುತ್ತದೆ. ಅಲ್ಪಾವಧಿ ತಳಿಗಳನ್ನು ಬೇಕಾದ್ರೆ ನೀವು 2ನೇ ವಾರವರೆಗೂ ಕೂಡ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ನೋಡಿಕೊಂಡು ಶಿಫಾರಸು ಮಾಡಿದ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದು ಕೂಡ ಒಳ್ಳೆಯದು. ನೀವು ಬಹಳಷ್ಟು ತಡವಾಗಿ ನಾಟಿ ಮಾಡೋದ್ರಿಂದ ಕೂಡ ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತದೆ. ನೀವು ಜೂನ್ ಎರಡನೇ ವಾರದಲ್ಲಿ ಬಿತ್ತನೆ ಮಾಡೋದ್ರಿಂದ ಅಧಿಕ ಇಳುವರಿ ಪಡ್ಕೋಬಹುದು. ಯಾಕಂದ್ರೆ ನಮಗೆ ಹಗಲು ಬಹಳಷ್ಟು ದೊಡ್ಡದಾಗಿರುತ್ತೆ, ರಾತ್ರಿ ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಸಸಿಗಳಿಗೆ ಒಂದು ಬೆಳವಣಿಗೆ ಪೂರಕವಾಗಿರುತ್ತೆ. ಆ ಉದ್ದೇಶಕ್ಕೆ ಜೂನ್ನಿಂದ ಜುಲೈ ಈ ಒಂದು ತಿಂಗಳಲ್ಲಿ ಸಸಿ ಬಿತ್ತನೆ ಒಳ್ಳೆಯ ಕಾಲವಾಗಿರುತ್ತದೆ. ಇದರಿಂದ ಅಧಿಕ ಇಳುವರಿ ಕೂಡ ಪಡ್ಕೋಬಹುದು ಮತ್ತು ರೋಗಾಣುಗಳು ಕೂಡ ಕಡಿಮೆ ಆಗ್ತದೆ. ತಡ ಮಾಡಿದ್ರೆ ರೋಗಾಣುಗಳು ಜಾಸ್ತಿ ಆಗ್ತವೆ ಮತ್ತು ರೋಗಗಳ ಉಲ್ಬಣ ಕೂಡ ಜಾಸ್ತಿ ಆಗ್ತವೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡುವುದು ಒಳ್ಳೆಯದು. 25-28 ದಿನದ ಸಸಿಗಳನ್ನ ನಾಟಿ ಮಾಡುವುದು ಒಳ್ಳೆಯದು. ಮಾಡಿದ್ದೇ ಆದರೆ ಒಳ್ಳೆಯ ಒಂದು ಕಂದುಗಳು ಉತ್ಪತ್ತಿಯಾಗಿ ಒಳ್ಳೆಯ ಬೆಳೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದೇ ತನ್ನ ಈಗ ಆಲ್ರೆಡಿ ಹೇಳಿದಂತೆ ರೋಗರಹಿತವಾದ ಬೀಜವನ್ನೇ ಉಪಯೋಗಿಸಬೇಕು. ರೋಗ ಮುಕ್ತವಾದಂತಹ ಬೀಜಗಳನ್ನು ಉಪಯೋಗ ಮಾಡಬೇಕು. ಯಾಕಂದ್ರೆ ಬೀಜದ ಮುಖಾಂತರ ಬರುವಂತ ರೋಗ ತಡೆಗಟ್ಟಲಿಕ್ಕೆ ನಾವು ರೋಗರಹಿತವಾದಂತಹ ಬೀಜನ ಉಪಯೋಗಿಸಬೇಕಾಗತ್ತೆ. ಶಿಫಾರಸು ಮಾಡಿದ ಸಾರಜನಕವನ್ನ ಹಾಕಬೇಕಾಗತ್ತೆ. ಬಹಳಷ್ಟು ಪ್ರಮಾಣ ಸಾರಜನಕ ಕೂಡ ರೋಗಕ್ಕೆ ಉಲ್ಬಣವಾಗುವಂತ ಚಾನ್ಸ್ ಇರುತ್ತೆ. ಎಷ್ಟು ಮಟ್ಟದಲ್ಲಿ ಹಾಕಬೇಕು ಅಷ್ಟೇ ಮಟ್ಟದಲ್ಲಿ ಹಾಕಬೇಕು. ಬಹಳಷ್ಟು ಅತಿ ಹಾಕಬಾರದು. ಅದರಲ್ಲಿ ಸಾರಜನಕ ಬಹಳಷ್ಟು ಕೊಡಬಾರದು ಅಥವಾ ಅದರ ಬದಲು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಬಳಸಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಣ್ಣೆಕಾಳಿನ ಹಿಂಡಿ ಅಂದರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳು ಹಿಂಡಿ ಮುಂತಾದವುಗಳನ್ನು ಮಣ್ಣಿನಲ್ಲಿ ಸೇರಿಸುವುದರಿಂದ ರೋಗದ ತೀವ್ರತೆ ಕಡಿಮೆ ಮಾಡಬಹುದು. ಅದೇ ತರನಾಗಿ ರೋಗ ನಿರೋಧಕ ತಳಿಗಳನ್ನು ಕೂಡ ಆಯ್ಕೆ ಮಾಡಬೇಕಾಗತ್ತೆ. ಕೊಡಗು ಭಾಗದಲ್ಲಿ ಬಹಳಷ್ಟು ಎಲೆಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ ಮತ್ತು ಕಂದು ಚುಕ್ಕಿ ರೋಗ, ಹುಸಿಕಾಡಿಗ ರೋಗ ಬರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ಆಯ್ಕೆ ಮಾಡುವುದು ಒಳ್ಳೆಯದು. ಅದರಲ್ಲಿ ನಿಮಗೆ ತುಂಗಾ ಇರಬಹುದು, BR 2655 ಇರಬಹುದು, KPR1 ಇರಬಹುದು, IR 64 ಈ ಎಲ್ಲ ತಳಿಗಳು ಸ್ವಲ್ಪ ರೋಗ ನಿರೋಧಕ ತಳಿ ಆಗಿರ್ತವೆ. ಇಂಥ ತಳಿಗಳನ್ನು ಉಪಯೋಗಿಸುವುದರಿಂದ ನಿಮಗೆ ಅಧಿಕ ಇಳುವರಿ ಪಡ್ಕೋಬಹುದು. ಮತ್ತು ಕಂದು ಎಲೆ ಚುಕ್ಕಿ ರೋಗ ಬಹಳಷ್ಟು ಬರುವಂತಹ ಪ್ರದೇಶದಲ್ಲಿ ನೀವು ರಾಶಿ, ಅಭಿಲಾಷ್, BR 2655 ನ ಬೆಳೆಯಬಹುದು. ಮತ್ತು ಜಂತು ಹುಳ ರೋಗ ಏನಾದರೂ ಕಂಡು ಬರ್ತಾ ಇದ್ರೆ ಅಂತ ಪ್ರದೇಶದಲ್ಲಿ ಅಲ್ಪ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳಾದ CTS3 ಅಥವಾ MTU 1010 ಅಂತ ತಳಿ ಇದೆ. ಇವನ್ನ ಉಪಯೋಗಿಸಿಕೊಂಡು ಒಳ್ಳೆಯ ಭತ್ತದ ಬೆಳೆಯನ್ನ ಬೆಳೆಯಬಹುದು. ಇಷ್ಟು ಮಾಡಿದ್ರು ಕೂಡ ರೋಗದ ಲಕ್ಷಣ ಕಂಡು ಬಂದ್ರೆ ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಸಮಗ್ರ ಭತ್ತದ ಬೆಳೆ ನಿರ್ವಹಣೆ ಮಾಡಬೇಕಾಗತ್ತೆ. ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಕೊನೆಯ ಹಂತದಲ್ಲಿ ಏನು ಹತೋಟಿ ಆಗಲಾರದಾಗ ನಾವು ಶಿಲೀಂಧ್ರ ನಾಶಕ ಬಳಕೆ ಮಾಡಬೇಕಾಗತ್ತೆ. ಅದರ ನಮ್ಮ ರೈತರು ಏನ್ ಮಾಡ್ತಾರೆ, ಮೊದಲನೇ ಶಿಲೀಂಧ್ರ ನಾಶಕವನ್ನು ಬಳಕೆ ಮಾಡ್ತಾರೆ. ಸರಿಯಾದ ಒಂದು ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾರದೆ ಶಿಲೀಂಧ್ರ ನಾಶಕ ಮೊದಲನೇ ಒಂದು ಆಪ್ಷನ್ ಆಗಿ ಉಪಯೋಗ ಮಾಡೋದ್ರಿಂದ ಇದು ಒಂದು ಪರಿಸರ ಸ್ನೇಹಿಯಾಗಿ ಭತ್ತ ಬೆಳೆಯಲಿಕ್ಕೆ ಆಗಲಿಕ್ಕಿಲ್ಲ. ಅದಕ್ಕೆ ನೀವು ಮೊದಲು ಪರಿಸರ ಸ್ನೇಹಿಯಾದಂತಹ ಪದ್ಧತಿಗಳನ್ನು ಅಳವಡಿಸಿಕೊಂಡು ಭತ್ತವನ್ನು ಬೆಳೆಯಿರಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಭತ್ತದ ಬೆಳೆಯಲ್ಲಿ ಕಾಣಿಸುವ ರೋಗಗಳ ಕುರಿತಂತೆ ಅವುಗಳ ಹತೋಟಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ನೀಡಿದವರು ಪೊನ್ನಂಪೇಟೆಯಲ್ಲಿರುವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾಗಿರುವ ಡಾಕ್ಟರ್ ಜೆಎನ್ ಹೊಸಗೌಡರ್ ಅವರು. ಮಾಹಿತಿಗೆ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೀಗಿದೆ: 9480838987 9480838987. ರೈತ ಬಂಧವರೇ, ಅನೇಕ ಬೆಳೆಗಳಲ್ಲಿ ಕೃಷಿಕರು ಪರಿಸರ ಪ್ರಿಯ ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಹಾತೊರಿತಾ ಇರ್ತಾರೆ, ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಆದರೆ ಕೆಲವೊಂದು ಸಾರಿ ವಿಚಾರಗಳು ಹೊಳೆಯೋದಿಲ್ಲ ಅಥವಾ ಬೇರೆಯವರಿಂದ ತಿಳಿಲಿಕ್ಕೂ ಆಗೋದಿಲ್ಲ. ನೋಡಿ, ನಿಮ್ಮಲ್ಲೇ ಸಿಗುವ ಗೋಮೂತ್ರವನ್ನು ನೀರಿನೊಂದಿಗೆ ದುರ್ಬಲಗೊಳಿಸಿಕೊಂಡು ಭತ್ತದ ಬೆಳೆಗೆ ಸಿಂಪರಣೆ ಮಾಡಿದರೆ ಬೆಂಕಿ ರೋಗದ ಹತೋಟಿ ಚೆನ್ನಾಗಿ ಆಗ್ತದೆ ಅಂತ ಅಂದ್ಕೊಂಡು ಕೆಲವಾರು ರೈತರು ಮಾಡಿರುವ ಪ್ರಯೋಗಗಳಿಂದ ಈ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. 2-3 ಸಾರಿ ಪೈರಿನ ಬೆಳವಣಿಗೆಯನ್ನು ನೋಡಿಕೊಂಡು ಗೋಮೂತ್ರವನ್ನು ಸಿಂಪರಣೆ ಮಾಡಿದರೆ ಅನುಕೂಲ ಆಗ್ತದೆ. 1 ಲೀಟರ್ ಗೋಮೂತ್ರಕ್ಕೆ 7-8 ಲೀಟರ್ ನೀರನ್ನು ಸೇರಿಸಿ ಬೆಳಗಿನ ಹೊತ್ತು ಸಿಂಪರಣೆ ಮಾಡಿಕೊಂಡ್ರೆ ಪ್ರಯೋಜನ ಆಗ್ತದೆ. ಹಾಗೆ ಗೋಮೂತ್ರವನ್ನು ನೀರಿನೊಂದಿಗೆ ಹರಿಯಬಿಟ್ರೂ ಪ್ರಯೋಜನಗಳು ಆದೇ ಆಗ್ತವೆ. ಗೋಮೂತ್ರದಲ್ಲಿ ಸತ್ವಾಂಶಗಳು ಹಾಗೆ ರೋಗ ಮತ್ತು ಕೀಟ ನಿರೋಧಕ ಗುಣಗಳು ಇರೋದ್ರಿಂದ ಈ ಪರಿಣಾಮಗಳನ್ನು ನೀವು ಕಾಣಬಹುದು. ಮಜ್ಜಿಗೆಯೇ ಸಹ ರೋಗಗಳ ಹತೋಟಿಗೆ ಪ್ರಯೋಜನಕಾರಿ ಅಂತ ಅಂದ್ಕೊಂಡು ಕೆಲವೊಬ್ಬರು ಮಾಡಿರೋರು ಹೇಳೋದಿದೆ. ಮಜ್ಜಿಗೆಯನ್ನು ಸಹ ನೀರಿನೊಂದಿಗೆ ದುರ್ಬಲಗೊಳಿಸಿಕೊಂಡು ಸಿಂಪರಣೆ ಮಾಡೋದ್ರ ಮೂಲಕ ರೋಗ ಹತೋಟಿಯನ್ನು ಕಾಣಬಹುದು. ಹಾಗೆ ಮಜ್ಜಿಗೆ ಹೆಚ್ಚಿಗೆದ್ರೆ ನೀರಿನೊಂದಿಗೆ ಅದನ್ನು ಹರಿಬಿಟ್ರೆ ಅಲ್ಲಿನೂ ಪರಿಣಾಮಗಳು ಆದೇ ಆಗ್ತವೆ. ಹೀಗೆ ಕೆಲವೊಂದು ಗಿಡಗಳ ಕಷಾಯವನ್ನು ತಯಾರಿಸಿಕೊಂಡು ಗೋಮೂತ್ರದೊಂದಿಗೆ ನೀವು ಸಿಂಪರಣೆ ಮಾಡಿಕೊಂಡ್ರೂ ರೋಗಗಳ ಹತೋಟಿ ಆಗ್ತದೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ. ನಿಮ್ಮಲ್ಲೇ ಸಿಗುವ ಕಹಿ ಸ್ವಭಾವದ ಗಿಡಮರಗಳ ಎಲೆಗಳನ್ನು ಕೆಸರುಗದ್ದೆ ಮಾಡುವಾಗ ಸೇರಿಸಿ ಆಮೇಲೆ ಸಸಿಗಳನ್ನು ನೆಟ್ಕೊಂಡ್ರೆ ನಿಧಾನಕ್ಕೆ ಅದರ ಅಂಶ ಪೈರಿಗೆ ಸೇರಿ ರೋಗ ಮತ್ತು ಕೀಟಗಳು ಬಾರದಂಗೆ ನೆರವಾಗ್ತದೆ. ಕಾತಾಳೆ ಅಥವಾ ಕತ್ತಾಳೆ, ಇದು ಸಹ ರೋಗ ಹತ್ತೊಟ್ಟಿಗೆ ನೆರವಾಗುವ ಸಸ್ಯ. ಪಾರ್ಥೆನಿಯಮ್ಮು, ಎಕ್ಕ, ಲಕ್ಕಿ, ಹೊಂಗೆ ಈ ರೀತಿಯ ಸಸ್ಯಗಳ ಅಥವಾ ಮರಗಿಡಗಳ ಎಲೆಗಳನ್ನು ನೀವು ಪ್ರಾರಂಭದಲ್ಲಿ ಕೆಸರು ಗದ್ದೆ ಮಾಡುವಾಗ ಸೇರಿಸಿ ಆಮೇಲೆ ಭತ್ತ ಬೆಳೀತಾ ಹೋದರೆ ಅನುಕೂಲಗಳು ಅದೇ ಆಗ್ತವಂತ ಅಂದ್ಕೊಂಡು ನಮ್ಮ ಹಿರಿಯರು ಹೇಳಿದ್ದನ್ನು ಇಲ್ಲಿ ನೆನಪು ಮಾಡ್ತಿದ್ದೀವಿ. ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತಂದ್ರೆ ಪೈರಿಗೆ ರೋಗಗಳು ಮತ್ತು ಕೀಟಗಳು ಬರೋದು ಕಡಿಮೆ, ಬಂದ್ರೂ ಹಾನಿ ಅತ್ಯಲ್ಪವಾಗಿರ್ತದೆ. ಅಲ್ಲಲ್ಲಿ ಕಾಣಿಸ್ಕೊಂಡ್ರೆ ಗಂಜಲ ಅಥವಾ ಗೋಮೂತ್ರ, ಕಹಿ ಸ್ವಭಾವದ ಎಲೆಗಳ ಕಷಾಯ, ಮಜ್ಜಿಗೆ ಮತ್ತಿತರೆ ಪದಾರ್ಥಗಳನ್ನು ನೀವು ಬಳಕೆ ಮಾಡಿಕೊಂಡು ಪ್ರಯೋಗಗಳನ್ನು ಕೈಗೊಂಡು ಪರಿಣಾಮಗಳನ್ನು ಕಾಣಬಹುದು. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಮಣ್ಣಿನ ಫಲವತ್ತತೆ ರೈತರ ಯಶಸ್ಸಿನ ದೊಡ್ಡ ಗುಟ್ಟು. ನಿಮ್ಮ ಜಮೀನುಗಳು ಫಲವತ್ತಾಗಿರಲಿಲ್ಲ ಅಂತಂದ್ರೆ ಅಲ್ಲಿ ಬೆಳೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ಕೀಟಗಳ ರೋಗಗಳ ಸಮಸ್ಯೆನೂ ಆಗಿಂದಾಗಿ ಕಾಣಿಸ್ತಾ ಇರುತ್ತೆ. ಇಳುವರಿಯೂ ಗಣನೀಯವಾಗಿ ಕಮ್ಮಿ ಆಗಬಹುದು. ಮಣ್ಣಿನಲ್ಲಿ ಸಾವಯವ ಇಂಗಾಲ ಉತ್ತಮ ಪ್ರಮಾಣದಲ್ಲಿದ್ದಾಗ ಮಣ್ಣು ಶಕ್ತಿಯುತವಾಗಿರುತ್ತೆ, ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ನೆರವಾಗ್ತದೆ. ಮಣ್ಣಿಗೆ ಸಾಕಷ್ಟು ರೀತಿಯ ಗೊಬ್ಬರಗಳನ್ನು ನಾವು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ. ಸಾವಯವ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರಗಳು, ಬೇವಿನ ಹಿಂಡಿ, ಹರಳಿನ ಹಿಂಡಿ, ಇನ್ನು ಹುಚ್ಚಳ್ಳಿ ಹಿಂಡಿ, ಶೇಂಗಾ ಹಿಂಡಿ, ಹೀಗೆ ಹೇಳ್ತಾ ಹೋದರೆ ಹೊಂಗೆ ಹಿಂಡಿ ಮತ್ತಿತರ ಹಿಂಡಿಗಳು ತುಂಬ ನೆರವಿಗೆ ಬರ್ತವೆ. ಇವುಗಳಲ್ಲಿ ಸಗಣಿ ಗೊಬ್ಬರ ಅಥವಾ ಸಾವಯವ ಕಾಂಪೋಸ್ಟ್ ಗೊಬ್ಬರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಸೇರಿಕೊಂಡಿರ್ತವೆ. ರೈತ ಬಂದವರೇ, ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಕೊಟ್ಟಷ್ಟು ಭೂಮಿಗೆ ಒಳ್ಳೆಯದಲ್ಲ. ಅಲ್ಲಿರುವ ಸೂಕ್ಷ್ಮ ಜೀವಿಗಳು, ಅನೇಕ ರೀತಿಯ ಜೀವಿಗಳು ಉತ್ತಮವಾಗಿರಬೇಕಾದ್ರೆ, ಆರೋಗ್ಯಕರವಾಗಿ ಬಾಳಬೇಕಾದ್ರೆ ಸಾವಯವದ ಅಂಶ ನಿರಂತರವಾಗಿ ನಿಮ್ಮ ಮಣ್ಣಿಗೆ ಸೇರ್ತಾ ಇರಬೇಕು. ಆ ಮೂಲಕ ಅನೇಕ ರೀತಿಯ ಜೀವಿಗಳು ಆರೋಗ್ಯಕರವಾಗಿ ಅಲ್ಲಿ ವೃದ್ಧಿ ಆಗ್ತಾ ಇರ್ತವೆ. ಆ ಮೂಲಕ ಲವಣಾಂಶಗಳು, ಲಘು ಪೋಷಕಾಂಶಗಳು, ಬೆಳೆವರ್ಧಕಗಳು ಮಣ್ಣಿಗೆ ಸೇರ್ತಾ ಇರ್ತವೆ. ಇನ್ನು ಪ್ರಾಣಿ ಪಕ್ಷಿಗಳಿಂದನೂ ನಿಮ್ಮ ಮಣ್ಣು ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ. ನಿಮ್ಮ ಜಮೀನುಗಳಿಗೆ ಆಗಿಂದಾಗೆ ಪಕ್ಷಿಗಳು, ಪ್ರಾಣಿಗಳು ಬಂದು ಹೋದಷ್ಟು ಅವು ಹಾಕುವ ಇಕ್ಕೆ ಅಥವಾ ಮೂತ್ರ ಇವುಗಳಿಂದನೂ ಕಿಂಚಿತ್ತಾದರೂ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸಹಾಯ ಆಗ್ತದೆ. ರೈತ ಬಾಂಧವರೇ, ನಮಗೆ ಗೊತ್ತಿಲ್ಲದಂತೆ ಅನೇಕ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಹಾಯಕ್ಕೆ ಬರ್ತವೆ. ಅವಕ್ಕೆ ಬೇಕಾಗಿರೋದು ವಿಷವಲ್ಲದ ವಾತಾವರಣ, ಪರಿಸರ ಪ್ರಿಯ ಪದ್ಧತಿಗಳು. ಈ ಕುರಿತಂತೆ ಈಗ ಒಂದು ಹಾಡನ್ನ ಬಿತ್ತರಿಸಲಾಗ್ತಾ ಇದೆ. ಹಾಡಿದ್ದಾರೆ ಚಂದ್ರಕಲಾ ಕೇಡಿ, ಕಡ್ಲೇರ ತುಳಸಿ ಮೋಹನ್ ಮತ್ತು ರೀನಾ ಕೆಜಿ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೆಳಗರೆ ಈಗ ಪೇಟೆ ಧಾರಣೆ ವರದಿ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಗಳು, ಅರೇಬಿಕಾ ಚೆರ್ರಿ 9,000 to 9,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,200 to 10,250 ರೂಪಾಯಿ, ರೋಬಸ್ಟಾ ಚೆರ್ರಿ 4,750 to 4,800 ರೂಪಾಯಿ. ಅಡಿಕೆ ಧಾರಣೆ, ಹಳೆ ಅಡಿಕೆ ಕ್ವಿಂಟಾಲಿಗೆ 50,000 to 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000 to 46,500 ರೂಪಾಯಿ. ಏಲಕ್ಕಿ ಧಾರಣೆ, ಕೆಜಿಯೊಂದಕ್ಕೆ 450 to 650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 to 475 ರೂಪಾಯಿ. ಶುಂಠಿ ಧಾರಣೆ, ಕ್ವಿಂಟಾಲ್ಗೆ 2,300 to 2,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಭತ್ತ ಚಿತ್ತ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಹೊದ್ದೂರು ಪಾಂಡಂಗೇರಿಯ ಡಾ ಚೌರೀರ ಜಗತ್ತಿಮ್ಮಯ್ಯ ಅವರೊಡನೆ ಸಂದರ್ಶನ ಕೇಳಿವಿರಿ. ಪೇಟೆ ಧಾರಣೆ ವರದಿ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಸೋಮರ್ಪೇಟೆ ಸಮೀಪದ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 30ರಂದು ಮಂಗಳವಾರ ನಡೆಯಲಿದ್ದು, ಭಕ್ತಾದಿಗಳು ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಶ್ರೀ ಸಿದ್ದೇಶ್ವರ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಸಮಿತಿ ಮನವಿ ಮಾಡಿದೆ. ಸಾರ್ವಜನಿಕರ ಮನೋರಂಜನೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಎಂದು ತಿಳಿಸಿದ್ದಾರೆ. ಎಬಿ ಮಿರಾಕಲ್ ಹರ್ಬಲ್ ಬ್ಯೂಟಿ ಪಾರ್ಲರ್ ನಾಪೋಕ್ಲು, ಇಲ್ಲಿ ಬ್ಯೂಟಿಷಿಯನ್ ತರಬೇತಿ ನೀಡಲಾಗುತ್ತಿದ್ದು, ಕೂಡಲೇ ಅಡ್ಮಿಷನ್ ಆದವರಿಗೆ 6 ತಿಂಗಳ ಕೋರ್ಸ್ಗೆ ಕೇವಲ 6,000 ಶುಲ್ಕ. ಸಂಪರ್ಕಿಸಿ ಎಬಿ ಮಿರಾಕಲ್ ಹರ್ಬಲ್ ಬ್ಯೂಟಿ ಪಾರ್ಲರ್, ವರ್ಣಂ ಕಾಂಪ್ಲೆಕ್ಸ್, ಎಫ್ಎಂಸಿ ರೋಡ್, ನಾಪೋಕ್ಲು. ಮೊಬೈಲ್ ನಂಬರ್ 9008217534. ಆಕಾಶವಾಣಿ ಮಡಿಕೇರಿ. ಕೆವಿಜಿ ಪಾಲಿಟೆಕ್ನಿಕ್ ಕುರುಂಜಿಬಾಗ್ ಸುಳ್ಯ, ಇಲ್ಲಿ ಐಟಿಐ, ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾದವರಿಗೆ ನೇರವಾಗಿ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ಸೇರಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ಯಾವುದೇ ಟ್ರೇಡ್ನಲ್ಲಿ ಐಟಿಐ ಮಾಡಿದ್ದರೂ ತಮಗೆ ಇಷ್ಟವಾದ ಇತರೆ ಯಾವುದೇ ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 30. ಹೆಚ್ಚಿನ ಮಾಹಿತಿಗಾಗಿ 9448625247, 9448549486, 8762195828. ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 29ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಬಲ್ಲಾನಂಡ ಮಣಿಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಹಾಗೆ ಬೆಳಿಗ್ಗೆ 7 ಗಂಟೆಗೆ ಸಂಘದ ಈರಳೆ ಒಳಮುಡಿ ಶಾಖೆಯ ಪಂಚಮುಖಿ ವಾಯುಪುತ್ರ ವಾಣಿಜ್ಯ ಸಂಕೀರ್ಣ ಹಾಗೂ ವಸತಿ ಗೃಹಗಳ ಉದ್ಘಾಟನೆಯನ್ನು ಸ್ಥಳದಾನಿಗಳಾದ ಚೋಳಪಂಡ ಕುಟುಂಬದ ಪಟ್ಟೆದಾರ ಪೊನ್ನಪ್ಪ ಅವರು ನೆರವೇರಿಸಲಿದ್ದಾರೆ. ಸಂಘದ ಸದಸ್ಯರೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾನಂಡ ಮಣಿಉತ್ತಪ್ಪ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹೊಸಕೇರಿ ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮಸಭೆ ಇದೇ 29 ಸೋಮವಾರ ಪೂರ್ವಾಹ್ನ 11 ಹೊಸಕೇರಿ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಪ್ರಭುಶೇಖರ್ ಬಿವೈ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಹೊಸಕೇರಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೊಡಗಿನ ಫ್ಯಾಷನ್ ಬಟ್ಟೆಗಳ ಜಗತ್ತಿಗೆ ಮತ್ತೊಂದು ಸೇರ್ಪಡೆ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ಅತಿ ಶೀಘ್ರದಲ್ಲಿ ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. 5 ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ವರ್ಣರಂಜಿತ ಬಟ್ಟೆಗಳು, ಈಗಿನ ಫ್ಯಾಷನ್ ಗೆ ಅನುಗುಣವಾದ ಪುರುಷರ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ನಿಮ್ಮ ಫ್ಯಾಷನ್ ಬಟ್ಟೆಗಳು ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನಲ್ಲಿ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ. ಇದೇ ಆಗಸ್ಟ್ 28 ಭಾನುವಾರ ಉದ್ಘಾಟನಾ ಪ್ರಯುಕ್ತ 10 ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ರೈತ ಬಾಂಧವರೇ, ಪ್ರತಿದಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತವಾದ ವಿಭಿನ್ನವಾದ ಕಾರ್ಯಕ್ರಮಗಳು ಪ್ರಸಾರವಾಗ್ತದವೆ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಕೃಷಿ ಸಿರಿ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಅನುಭವಿ ರೈತರು, ಯುವಕರು, ರೈತ ಮಹಿಳೆಯರು ಸಂವಾದವನ್ನು ಮಾಡೋದ್ರ ಜೊತೆಗೆ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಮುಜುಗರೆಯನ್ನು ಬೇಡ, ಎಷ್ಟೋ ವಿಚಾರಗಳು ನಿಮ್ಗೆ ಗೊತ್ತಿರ್ತವೆ, ಇನ್ನೂ ತಿಳಿದುಕೊಳ್ಳುವ ಸಂಗತಿನೂ ಇರುತ್ತೆ. ನಾವು ನಿಮಗೆ ಬಹು ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಖ್ಯೆಯನ್ನು ಗಮನಿಸ್ಕೊಳ್ಳಿ, 08-22-2-0-0-0-6, 2-4-0-6. ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು, ಸಂಪರ್ಕಕ್ಕೆ ಈ ಸಂಖ್ಯೆಯನ್ನು ಬಳಕೆ ಮಾಡಿಕೊಳ್ಳಿ. ಗಮನಿಸ್ಕೊಳ್ಳಿ, ಪ್ರತಿ ಮಂಗಳವಾರ ಸಂಜೆ 6:50-7:25 ಮಧ್ಯದಲ್ಲಿ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಇನ್ನು ಉಳಿದಂತೆ ವಾರದಲ್ಲಿ ಭತ್ತದ ಬೇಸಾಯಕ್ಕೆ ಸಂಬಂಧಿಸಿದ ಭತ್ತ ಚಿತ್ತ, ಕಾಫಿ ಕೃಷಿಯ ಚಿತ್ರಣವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ, ಕೃಷಿಯಲ್ಲಿ ನಿರತರಾದ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಕೃಷಿ ಗೀತೆಗಳ ಕಾರ್ಯಕ್ರಮ ಕೃಷಿ ಕಳಸ, ಚಿತ್ರಗೀತೆಗಳೊಂದಿಗೆ ಕೃಷಿ ಮತ್ತು ಪರಿಸರದ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಕೃಷಿ ಪುಂಜ, ಹೀಗೆ ನಿಮಗೆ ಹಿಡಿಸುವಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು, ಉಪಯುಕ್ತವಾದ ವಿಚಾರಗಳು ಬಿತ್ತರವಾಗ್ತಾ ಇರ್ತವೆ. ವಿಜ್ಞಾನಿಗಳ, ಅಧಿಕಾರಿಗಳ ಸಲಹೆಗಳು, ಸಂಗತಿಗಳು, ಹಾಗೆ ಅನುಭವಿ ರೈತರ ಅಂತರಾಳದ ಮಾತುಗಳನ್ನು ಸಹ ನಾವು ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ, ಇತರರಿಗೂ ಆಲಸ್ಯಕ್ಕೆ ತಿಳಿಸಬಹುದು. ಈ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಈಗ ನಿಧನ ವಾರ್ತೆ. ತಾವಳಗೇರಿ ಕಾರಳನ ಮಚ್ಚಮಾಡ ಮುರಳಿ ಮುತ್ತಪ್ಪ ಇಂಡ ಅಪ್ಪ ನಿವೃತ್ತ ಮುಖ್ಯೋಪಾಧ್ರಿ ಮಚ್ಚಮಾಡಕ್ಕೆ ಉತ್ತಯ್ಯ ಇಂದು ಮರಣಪಟ್ಟಿತು. 92 ಬಯತ್ತರ ಮಚ್ಚಮಾಡಕ್ಕೆ ಉತ್ತಯ್ಯ ಐಂಡ ಅಖೇರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಐಂಡ ಸ್ವಂತ ಮೇಲೆ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣ ಚಂಡ ಜಾಗೃತಿ ಭೀಮಯ. ಕೊಡಗು ಜಿಲ್ಲೆಯಲ್ಲಿ ದಂಡರ್ ತೈರ್ವತ ದಂಡನೆ ಸಾಲಲು ಪೊಜ್ಜ ಭಾರಿ ಮಳೆ ನುಂಡು ರೈತಂಗ ಬೊಳುತ್ತಿನ ನೆಲ್ಲು ಕಾಫಿ ನಲ್ಲಮಳು ಅಡಿಕೆ ಬೊಳೆ ಮನಾರ ನಷ್ಟ ಆಯಿತು. ರೈತಂಗಕ್ಕೆ ಕೃಷಿ ಇಲಾಖೆ ಕಾಫಿ ಮಂಡಳಿ ತೋಟಗಾರಿಕೆ ಪಿನ ಸಂಬಾರ ಮಂಡಳಿಕಾರ ಕನಿಷ್ಠ ಪ್ರತಿ ಹೆಕ್ಟರ್ಗೆ 1,00,000 ರೂಪಾಯಿಯ ಪರಿಹಾರ ತರೊಂಡು ವರತ ಮಾಡುವಂಜಿ ಕರ್ನಾಟಕ ರಾಜ್ಯ ರೈತ ಸಂಘಕಾರ ಜಿಲ್ಲಾಧಿಕಾರಿಗೆ ಮನವಿ ಕಾಗದನ ಕೊಡ್ತದೆ. ಘಟಕತ್ರ ಜಿಲ್ಲಾಧ್ಯಕ್ಷ ಕಾಡ್ಯಮಡ ಮನು ಸೋಮಯ್ಯ ಐಂಡ ಮುಂದಾಳತ್ವಂತ ಜಿಲ್ಲಾಧಿಕಾರಿನ ಕುದ್ದಾಯಿತು ಕಾಂಬಂಜಿ ರೈತಂಗಡ ಇಕ್ಕತ್ರ ಪರಿಸ್ಥಿತಿನ ವಿವರೋಡೆ ಎಣ್ಣಚಿ ಕೈಂಜಕಾಲ ಕಾಫಿ ಮಂಡಳಿಕಾರ ಪರಿಹಾರ ಕೊಡುಪ ಸಂದರ್ಭತ್ ಅಮ್ಮತಿನಾಡು ಪಿನ ಕುಟ್ಟ ಗ್ರಾಮದಲ್ಲಿ ಅರೇಬಿಕ ಬೊಳೆಕಾರಕ್ಕೆ ಮಾತ್ರ ಪರಿಹಾರ ಕೊಡ್ತಿತ್ತು. ರೋಬಸ್ಟ ಬೊಳೆಕಾರಕ್ಕೆ ಇನ್ನೂ ಪರಿಹಾರ ಕೊಡ್ತಿತ್ತಿಲ್ಲ ಎಂದು ಅವು ಎಣ್ಣಚಿ. ಬಪ್ಪ ಶೈಕ್ಷಣಿಕ ಕಾಲತಂಜ ಕೊಡಗು ವಿಶ್ವವಿದ್ಯಾನಿಲಯ ಶುರು ಆಪಾಂದು ಅರಂಜಿ ಬಂದಿತ್ತು. ಪ್ರತ್ಯೇಕ ಆನ ಕೊಡಗು ವಿಶ್ವವಿದ್ಯಾನಿಲಯ ಆಚೆಂಗಿ ಕೊಡಗರ ಶೈಕ್ಷಣಿಕ ಮಟ್ಟ ಸುಧಾರಣೆ ಆಪಂಡ ಕೂಟಕ್ಕೆ ಬಲ್ಯಮಟ್ಟ